ಲಾಭದಾಯಕ ಅಂತ ನಿಮ್ಗೆ ಅನಿಸ್ತದ? ಅಂದರೆ ಈಗ ಬರೀ 2,000 ಕೋಳಿಯನ್ನು ಮಾಡಿದರೆ ನಾವು ಕಂಪೆನಿ ಅಂಡ್ರಲ್ಲಿ ನಿಂತರೆ ನಮಗೆ ಭಾರಿ ಲಾಭದಾಯಕ ಅಂತಲ್ಲ, ಸೈಡ್ ಒಂದು ಸೈಡ್ ಕೆಲಸವಾಗಿ ನಾವು ಮಾಡ್ಬೋದು ಅಷ್ಟೇ. ಮತ್ತು ಅದನ್ನೇ ಬಿಸ್ನೆಸ್ ಮಾಡಬೇಕಂದ್ರೆ ಒಂದು ಮಿನಿಮಮ್ 6,000 ಕೋಳಿದ್ದು ನಮ್ಮ ಹತ್ರ ಶೆಡ್ ಬೇಕು. ಅಂದರೆ ಒಂದು 2 ಜನ, ಒಂದು ಗಂಡ ಹೆಂಡತಿ, ಅದನ್ನೇ ಮಾಡಬೇಕು, ಅದನ್ನೇ ಅದರಿಂದಲೇ ಉತ್ಪತ್ತಿ ಬರಬೇಕಂದ್ರೆ ಒಂದು 6,000 ಕೋಳಿ ಶೆಡ್ ಇದ್ದರೆ ಅದರಲ್ಲೊಂದು ಜೀವನ ಮಾಡ್ಬೋದು. ಅವರು ಕಮಿಷನ್ ಬೇಸಿಸ್ ಅಲ್ಲದೆ ನಿಮಗಾಗಿಯೇ ಮಾರುವಂಥ ವ್ಯವಸ್ಥೆ ಕೂಡ ಕೆಲವು ಕಂಪನಿ ಉಂಟು. ಕಂಪನಿಗಳಂದರೆ ನಾವೇ ಮರಿ ಪರ್ಚೇಸ್ ಮಾಡಿ ನಾವೇ ಗ್ರಾಹಕರನ್ನು ಹುಡುಕಿಕೊಂಡು ನಾವೇ ಮಾಡ್ಬೋದು. ಆದರೆ ರೇಟ್ ಅಂದರೆ ದಿವಸಕ್ಕೆ ಒಂದ್ಸಲ ಜಂಪ್ ಆಗ್ತಾ ಇರ್ತದೆ. ಆದ ಕಾರಣ ನಾವು ಎಲ್ಲ ಮಾಡಿ ನಾವು ಮಾರಲಿಕ್ಕೆ ಆಗುವಾಗ ರೇಟ್ ಎಲ್ಲ ಬಿದ್ದೋದ್ರೆ ತುಂಬ ಹೊರ ಬೀಳ್ತದೆ. ಅದನ್ನು ನಿಮಗೆ ಒಂದ್ಸಲ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ, ನಿಭಾಯಿಸೋದು ಕಷ್ಟ. ಕಂಪನಿ ಆದರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರದ್ದು ದೊಡ್ಡ ಕಂಪನಿ, ಅವ್ರದ್ದು ಫೀಡ್ ಅವ್ರದ್ದೇ ತಯಾರಾಗ್ತದೆ, ಮರಿ ಅವ್ರದ್ದೇ ತಯಾರಾಗ್ತದೆ. ಆದ ಕಾರಣ ಅವ್ರಿಗೆ ದೊಡ್ಡ ಹೊರೆ ಆಗುದಿಲ್ಲ. ನಾವು ಸ್ವಂತ ಮಾಡಿದ್ರೆ ಸ್ವಲ್ಪ ಹೊರೆ ಬೀಳ್ತದೆ. ಆದ್ರೆ ರೇಟ್ ಇರುವಾಗ ನಾವು ಇಡೀ ವರ್ಷ ಸಾಕಿದ್ದನ್ನು ಒಂದೇ ಬ್ಯಾಚಲ್ಲಿ ತೆಗಿಬಹುದು ಸ್ವಂತ ಮಾಡಿದ್ರೆ. ನೀವು ಆ ತರದ ಪ್ರಯತ್ನ ಏನಾದ್ರೂ ಮಾಡಿದ್ರೆ? ಸದ್ಯಕ್ಕೆ ನಮಗೆ ಧೈರ್ಯ ಇಲ್ಲ ಅಷ್ಟು. ನಮ್ಮ ಹತ್ರ ಬಂಡವಾಳ ಇದ್ರೆ ಮಾಡ್ಬೋದು, ಖಂಡಿತ ಮಾಡ್ಬೋದು. ಯಾಕಂದ್ರೆ ಒಂದು ಬ್ಯಾಚ್ ಲಾಸ್ ಆದ್ರೆ ಒಂದು ಬ್ಯಾಚ್ ಅಲ್ಲಿ ಬರ್ತದೆ ಅಂತ ಧೈರ್ಯ ಬೇಕು ನಮಗೆ. ಆತ್ಮವಿಶ್ವಾಸ ಇದ್ರೆ ಮಾಡ್ಬೋದು, ಖಂಡಿತ ಮಾಡ್ಬೋದು. ಇದರ ಜೊತೆ ನೀವು ಬೇರೆ ಸಮಗ್ರ ಕೃಷಿಯನ್ನ ಕೂಡ ಮಾಡ್ತಾ ಇದ್ದೀರಿ. ಏನಾದ್ರೂ ಹೊಸ್ತನ್ನ ಏನಾದ್ರೂ ಮಾಡಿದ್ದೀರಾ? ಮಾಮೂಲಿಯಾಗಿ ಭತ್ತ ಅಥವಾ ತೆಂಗು ಅಡಿಕೆ ಇದರಲ್ಲಿ ಹೊಸ್ತನ್ನು ಅಥವಾ ಬೇರೆ ಏನಾದರೂ ಹೊಸ್ತನ್ನು ಮಾಡಿದ್ದು? ಬೇರೆ ಅಂದರೆ ನಾವು ಗದ್ದೆಯಲ್ಲಿ ಫಸ್ಟ್ ನಮ್ಮ ಹತ್ರ ಶ್ರೀ ಪದ್ಧತಿ ಅಂತೇಳಿ ಬರುವಾಗ ನಮ್ಮ ಬೈಲಲ್ಲಿ ಸ್ಟಾರ್ಟಿಂಗ್ ನಾವೇ ನೆಟ್ಟಿದ್ದು ನಮ್ಮ ಮನೆಯಲ್ಲಿ. ಯಾಕಂತೇಳಿದರೆ ಸ್ಟಾರ್ಟಿಂಗಲ್ಲಿ ನಮ್ಮ ತಂದೆಯವರೆಲ್ಲ ನಮ್ಮ ಗದ್ದೆ ಮಾಡಬೇಕಾದ್ರೆ ಒಂದು 40-50 ಜನ, ನಮ್ಮ ದೊಡ್ಡ ಗದ್ದೆ ನಮ್ಮದು, ಅವಾಗ ಕಂಬಳ ಎಲ್ಲ ಗದ್ದೆ ಕೋಣಗಳು ನೋಡಿಸ್ಕೊಂಡು ಅವಾಗದೊಂದು ಒಂದು ಟೈಮೇ ಬೇರೆ. ಆವಾಗ ಆ ಟೈಮಲ್ಲಿ ನೇಜಿಗೆ 40-50 ಜನ, ಅದು ಕೂಡ 9-10 ದಿವಸ ನೇಜಿ. ಆವಾಗ ಅಕ್ಕಿ ಕೊಡೋದು ಅವರಿಗೆ, ಆ ಥರ ಅದ್ರಲ್ಲಿ ನಡೀತಿತ್ತು. ಮತ್ತು ನಾವಾದಮೇಲೆ ಈ ಕೆಲಸ ಜನ ಎಲ್ಲ ಹೊರೆ ಆಯಿತು, ಜನ ಎಲ್ಲ ಈ ಹೊಸತ್ತು ಯುವಕರಿಗೆಲ್ಲ ಗೊತ್ತಿಲ್ಲ, ನೇಜಿ ಕೆಲಸ ಎಲ್ಲ ಗೊತ್ತಿಲ್ಲ. ಆದ ಕಾರಣ ಈ ಶ್ರೀ ಪದ್ಧತಿ ನಮಗೆ ಅನುಕೂಲ ಅಂತ ಅನ್ನಿಸ್ತು. ಹಾಗಾಗಿ ಫಸ್ಟಿಗೆ ಇಲ್ಲಿ ನಮ್ಮ ಯೋಜನೆಯಿಂದಲೇ ಅದೆಲ್ಲ ನಮಗೆ ಮಾಡಿ ತೋರಿಸಿದ್ರು. ಆನಂತರ ನಾವು ಶ್ರೀ ಪದ್ಧತಿ ಅಂದರೆ ಒಂದೊಂದೇ ನೆಡುವುದು. ಆವಾಗ ನಮಗೆ ಭಾರಿ ಆಶ್ಚರ್ಯ, ನಮ್ಮ ಬೈಲಲ್ಲೆಲ್ಲ ಇದು ನೋಡುವಾಗ ನನ್ನ ತಂದೆ ಎಲ್ಲ ಮಾತಾಡೋದಿಲ್ಲ ನನ್ನ ಹತ್ರ, ಇದು ಎಂತ ಮಾರೆ, ಇದು ಆಗ್ಲಿಕ್ಕೆ ಉಂಟ, ಇದು ಒಂದೊಂದು ಸಸಿ ನೆಟ್ಟು ಇದು ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಅವ್ರು ಇಷ್ಟಿಷ್ಟು ನೆಡುದು. ಹೌದು, ಹಾಗಾಗಿ ಇದು ಒಂದು ನೆಟ್ಟ ಕಾರಣ. ಒಂದು ಅಪ್ಪ ನನ್ನ ಹತ್ರ ಒಂದು ವಾರ ಮಾತಾಡಲಿಲ್ಲ. ಮತ್ತು ನನ್ನ ಚಿಕ್ಕಪ್ಪನ ಹತ್ರ ಎಲ್ಲ ದೂರು ಕೊಟ್ಟರು, ಅವನು ಎಂತ ಮಾಡಿದ್ದಾನೆ ಇಷ್ಟು ದಿನ, ಅವನು ದೊಡ್ಡ ಗದ್ದೆಯನ್ನು ನಾವು ಈ ಸಲ ಊಟ ಮಾಡಲಿಕ್ಕಿಲ್ಲ, ನಮಗೆ ಈ ಸಲ ತಿನ್ನಲಿಕ್ಕೆ ಏನಿಲ್ಲ, ಇವಾಗ ಎಲ್ಲಿಂದ ಅಕ್ಕಿ ತರ್ತಾನೆ, ಎಂತ ಮಾಡ್ತಾನೆ ಇವನ, ಕತೆ ಎಂಥದ್ದು, ಈ ಒಂದೊಂದು ಗಿಡ ಅದು ಕಣ್ಣಿಗೆ ಕಾಣೋದಿಲ್ಲ. ಹಾಗೆ ಹೇಳಿದರು ಇವ್ರ ಹತ್ರ ಎಲ್ಲ, ನಮ್ಮ ಇವರತ್ರೆಲ್ಲ ಹೇಳಿದ್ರು ಅದನ್ನು ಒಂದು ಪುನಃ ಒಂದು ಅದನ್ನು ತೆಗೆಸಿ ಹೊಸತು ನಾಟಿ ಮಾಡುವ ಏನಾದರೂ ಮಾಡುವ ಅಂತೇಳಿ. ಆದರೂ ಬಿಟ್ಟು ನಾವು ಮಾಡಿದ್ದೇವೆ. ಮಾಡಿದ ನಂತರ ಅದು ಬಂದಿದೆ, ಇಷ್ಟಿಷ್ಟು ತಪ್ಪಾಗಿ ಬಂದು ಭಾರಿ ಒಳ್ಳೆ ಭತ್ತ ಬಂದಿದೆ ಮಾತ್ರ. ಹಾಗ ಅವರಿಗೆ ಭಾರಿ ಆಶ್ಚರ್ಯ ಆಯ್ತು. ಆನಂತರ ಅವರು ಗದ್ದೆ ಕಡೆ ಬರಲಿಲ್ಲ, ಮತ್ತೆ ನಾನೇ ಆನಂತರ ನಾನೇ ಮಾಡ್ಕೊಂಡು ಬಂದಿದ್ದೆ. ಮತ್ತೆ ಅವರು ಸಲಹೆ ಕೊಡ್ಲಿಕ್ಕೆ ಬರಲಿಲ್ಲ, ಮತ್ತೆ ಸಲಹೆ ಕೊಡ್ಲಿಕ್ಕೆ ಬರಲಿಲ್ಲ. ಸ್ಟಾರ್ಟಿಂಗಲ್ಲಿ ಭಾರಿ ರಿಸ್ಕ್ ತಗೊಂಡು ನಮಗೆ ಅಂದರೆ ಇವರು ಕೃಷಿ ಅಧಿಕಾರಿಯವರು ಭಾರಿ ಸಪೋರ್ಟ್ ಮಾಡಿದ್ರು, ನೀವು ಮಾಡಿ ಏನಾಗುತ್ತೆ, ನಾವು ಭಾರಿ ಮಾಡಿದ್ದೇವೆ ಬೇರೆ ಕಡೆ ಮಾಡಿದ್ದೇವೆ ಆ ಥರ. ಸಣ್ಣ ಸಣ್ಣ ಸರಿ, 1 kg ಅಂದರೆ ನಾವು ಒಂದು ಗದ್ದೆಗೆ ಸಾಧಾರಣ 8 ಕಳಸೆ ಆ ಥರ ಹಾಕುವ ಗದ್ದೆಗೆ 1 kg, 1 kg ಭತ್ತವನ್ನು ಹಾಕಿ ನೆಟ್ಟದ್ದು ಅಷ್ಟು ನಿಮಗೆ ಸಿಕ್ಕಿದೆ. ಒಟ್ಟಾರಿಯಾಗಿ ಶ್ರೀ ಪದ್ಧತಿಯಿಂದ ಮಾಡಿದರೆ ಭತ್ತ ಸ್ವಲ್ಪ ಲಾಭದಾಯಕ ಆಗ್ಬೋದು? ಲಾಭದಾಯಕ ಆಗ್ಬೋದು, ಆದರೂ ಅದು ಶ್ರಮ ಸ್ವಲ್ಪ ಜಾಸ್ತಿ ಬೇಕು. ಮತ್ತು ಭತ್ತದಲ್ಲಿ ಯಾವ ಥರ ಮಾಡಿದ್ರು, ಈಗ ಯಾವ ಮೆಷಿನರಿ ಮಾಡಿದ್ರು, ಎಂತ ಮಾಡಿದ್ರು ಲಾಭದಾಯಕ ಒಂದು ಅಲ್ಲ ಅಂತ ಅನ್ನಿಸ್ತದೆ ನನ್ನ ಮಟ್ಟಿಗೆ. ನಮ್ಮ ಸಮಾಧಾನಕ್ಕೆ ಮಾಡು, ನಮ್ಮ ಸಮಾಧಾನಕ್ಕೆ ಮಾಡಬೇಕಷ್ಟೇ ನಾವು. ಹಾಂ ಸರಿ. ಈಗ ಒಟ್ಟಾರೆಯಾಗಿ ನೀವು ಸ್ಯಾಕ್ಸೋಫೋನ್ ವಾದನಕ್ಕೆ ಹೋಗ್ತಾ ಇದ್ದವರು, ಮೆಕ್ಯಾನಿಕ್ ಆದವರು, ಈ ಕೃಷಿಗೆ ಬಂದಿರಿ. ಈಗ ನಿಮ್ಮ ಮೊದಲಿನ ಮೆಕ್ಯಾನಿಕ್ ಮತ್ತು ಸ್ಯಾಕ್ಸೋಫೋನ್ ಅದರ ಕಥೆ ಏನು? ಸ್ಯಾಕ್ಸೋಫೋನ್ ಅಂದರೆ ಅದು ಹೋಗ್ತಾ ಇದ್ದೇವೆ ಸೈಡಲ್ಲಿ, ಹೋಗ್ತಾ ಇದ್ದೀವಿ. ಹಾಂ, ಕೋಲಕ್ಕೆ ಮತ್ತೆ ಎಲ್ಲ ನಾಗಸರು ಅದೆಲ್ಲ ಉಂಟು ನಮ್ಮ ಹತ್ರ, ಎಲ್ಲ ಹೋಗ್ತೇವೆ. ಆದರೆ ಕೃಷಿಯಲ್ಲಿ ಒಂದು ಅದೇ ಒಂದು ಸಮಾಧಾನ ಉಂಟು. ಮನೆಯಲ್ಲಿ ಇದ್ದೇವೆ, ಅಪ್ಪನಮ್ಮನ ನೋಡಿಕೊಂಡು, ಅಂದರೆ ನನ್ನ ತಮ್ಮ ವಿದೇಶದಲ್ಲಿದ್ದಾನೆ, ನನ್ನ ತಂಗಿ ಕೂಡ ವಿದೇಶದಲ್ಲಿದ್ದಾರೆ. ಹಾಗಾಗಿ ನಾನು ಒಂದು ಮನೆಯಲ್ಲಿ ಅಪ್ಪ ಅಮ್ಮನನ್ನು ನೋಡಿಕೊಂಡು ಒಂದು ಮನೆಯಲ್ಲಿ ಇರಲಿಕ್ಕೆ ಒಂದು ಅವಕಾಶ ಆಗಿದೆ ಕೃಷಿಯಿಂದ ಅಂತ ತಿಳ್ಕೊಳ್ತೇನೆ ಅಷ್ಟೆ. ಆದ್ದರಿಂದ ಅಪ್ಪ ಅಮ್ಮನಿಗೂ ಸಮಾಧಾನ, ನಿಮಗೂ ಸಮಾಧಾನ. ಹೌದು, ಖಂಡಿತ. ನನ್ನ ಹೆಂಡತಿ ಇಲ್ಲೇ ಹೆಡ್ ಆಫೀಸಲ್ಲಿ ಕೆಲಸಕ್ಕಿದ್ಲು, ಮತ್ತೆ ರಿಸೈನ್ ಮಾಡಿ ಕೃಷಿಗೆ ಸಾಕಾಗ್ತಿದ್ದಾಳೆ. ಹಾಗೆ ಸರಿ. ಹೌದು, ಒಳ್ಳೆಯದು ರವಿಚಂದ್ರ ಅವರೇ. ಮುಖ್ಯವಾಗಿ ನಿಮ್ಮ ಕೋಳಿ ಸಾಕಣೆ ಹಾಗೂ ಹೈನುಗಾರಿಕೆಯ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಬೆಳ್ತಂಗಡಿ ತಾಲೂಕು ಲಾಯಿಲದ ರವಿಚಂದ್ರ ಅವರ ಕೋಳಿ ಸಾಕಣೆ ಮತ್ತು ಹೈನುಗಾರಿಕೆ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಗುಡುಗು ಮಿಂಚಿನ ಸಂದರ್ಭದ ಮುನ್ನೆಚ್ಚರಿಕೆ ಕ್ರಮ, ಈ ಕುರಿತು ಮಾಹಿತಿ ಕೇಳೋಣ. ಮಳೆಗಾಲದ ಸಂದರ್ಭದಲ್ಲಿ ಗುಡುಗು ಮತ್ತು ಮಿಂಚು ಬರುತ್ತಿರುವಾಗ ಹೊರಾಂಗಣದಲ್ಲಿ ಇದ್ದರೆ ಸುರಕ್ಷಿತವಾಗಿರಲು ಮಾಡಬೇಕಾದಂತಹ ಕೆಲವು ಕೆಲಸಗಳು ಈ ರೀತಿ ಇವೆ. ಹೊರಾಂಗಣ ಚಟುವಟಿಕೆಯಲ್ಲಿ ಭಾಗವಹಿಸುವ ಮೊದಲು ಹವಾಮಾನ ಮುನ್ಸೂಚನೆಯನ್ನು ಪರಿಶೀಲಿಸುವುದು ಒಳ್ಳೆಯದು. ಮುನ್ಸೂಚನೆ ಗುಡುಗು ಅಂತ ಇದ್ದರೆ ಪ್ರವಾಸ ಅಥವಾ ಚಟುವಟಿಕೆಯನ್ನು ಮುಂದೂಡುವುದು ಒಳ್ಳೆಯದು. ಗುಡುಗು ಸಂಭವಿಸಿದಾಗ ಒಳಾಂಗಣಕ್ಕೆ ಹೋಗಬೇಕು, ಅಂದರೆ ಲೋಹದ ವಿನ್ಯಾಸದ ಕಟ್ಟಡಗಳು, ಲೋಹದ ತಗಡುಗಳನ್ನು ಬಳಸಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡಗಳನ್ನು ತಪ್ಪಿಸಲು ತಕ್ಷಣ ಸುರಕ್ಷಿತ ಆಶ್ರಯಕ್ಕೆ ಹೋಗಬೇಕು. ಸುರಕ್ಷಿತ ಆಶ್ರಯಗಳಲ್ಲಿ ಮನೆ, ಕಟ್ಟಡ, ಕಿಟಕಿಗಳನ್ನು ತೆರೆದಿರುವ ದೊಡ್ಡ ವಾಹನಗಳು ಸೇರಿವೆ. ಮಿಂಚಿನ ಸುರಕ್ಷತಾ ನಿಯಮವನ್ನು ನೆನಪಿನಲ್ಲಿಡಿ. ಮಿಂಚನ್ನು ನೋಡಿದ ನಂತರ ಗುಡುಗು ಕೇಳುವ ಮೊದಲು ನೀವು ಮೂಹತ್ತು ಎಣಿಸುವಷ್ಟರಲ್ಲಿ ಮನೆಯೊಳಗೆ ಹೋಗಬೇಕು. ಗುಡುಗಿನ ಕೊನೆಯ ಶಬ್ದ ಕೇಳಿದ ನಂತರ ಮೂಹತ್ತು ನಿಮಿಷಗಳ ಕಾಲ ಮನೆಯಲ್ಲಿ ಇರುವುದು ಒಳ್ಳೆಯದು. ನೀವು ಹೊರಗೆ ಹೋದಾಗ ಸಮೀಪದಲ್ಲಿ ಸುರಕ್ಷಿತ ಆಶ್ರಯ ಇಲ್ಲದಿದ್ದರೆ, ಸಿಕ್ಕಿಹಾಕಿಕೊಂಡರೆ, ಬೆಟ್ಟಗಳು ಪರ್ವತದಂತಹ ಎತ್ತರದ ಪ್ರದೇಶಗಳಿಂದ ತಕ್ಷಣ ಹೊರಕ್ಕೆ ಬರುವುದು ಒಳ್ಳೆಯದು. ಆಶ್ರಯಕ್ಕಾಗಿ ಎಂದಿಗೂ ಬಂಡೆ ಅಥವಾ ಕಲ್ಲಿನ ಛಾವಣಿಯನ್ನು ಬಳಸಬೇಡಿ. ತಕ್ಷಣವೇ ಕೊಳಗಳು, ಸರೋವರಗಳು ಹಾಗೂ ಇತರ ನೀರಿನ ಹೊಂಡಗಳ ಹತ್ತಿರದಿಂದ ಹೊರಬನ್ನಿ. ಹೊರಾಂಗಣ ನೀರಿನ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದರೆ ತಕ್ಷಣ ಆ ಪ್ರದೇಶದಿಂದ ಒಣ ಪ್ರದೇಶಕ್ಕೆ ತೆರಳಿ. ತಗ್ಗು ಪ್ರದೇಶದಲ್ಲಿ ಆಶ್ರಯವನ್ನು ಹುಡುಕಿ ಮತ್ತು ಆಯ್ಕೆ ಮಾಡಿದ ಸ್ಥಳವು ಪ್ರವಾಹಕ್ಕೆ ಒಳಗಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ನೆಲದ ಮೇಲೆ ಅಂಗಾತ ಮಲಗಬೇಡಿ, ಇದರಿಂದ ಅಪಾಯ ಜಾಸ್ತಿ. ಯಾವುದೇ ಆಶ್ರಯ ಲಭ್ಯವಿಲ್ಲದಿದ್ದರೆ ತಕ್ಷಣ ನಿಮ್ಮ ಕಾಲುಗಳನ್ನು ಕೈಗಳಿಂದ ಬಂಧಿಸಿ ಬಿಗಿಯಾದ ಚೆಂಡಿನಾಕಾರದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಪಾದಗಳನ್ನು ಒಟ್ಟಿಗೆ ಇರಿಸಿ, ತಲೆ ಕೆಳಗೆ ಇರಿಸಿ, ಕಿವಿ ಮತ್ತು ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಹೀಗೆ ಅನುಸರಿಸಿದರೆ ಅಪಾಯ ಕಡಿಮೆ. ನಿಮ್ಮ ಕತ್ತಿನ ಹಿಂಭಾಗದಲ್ಲಿ ಕೂದಲು ನಿಂತಿರುವುದು ಮಿಂಚು ಸನ್ನಿಹಿತವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ವಿದ್ಯುತ್ ವಾಹಕಗಳು ಮತ್ತು ವಸ್ತುಗಳಿಂದ ದೂರವಿರಿ. ಫೋನ್, ವಿದ್ಯುತ್, ಲೋಹದ ಬೇಲಿಗಳು, ಗಾಳಿನ ಗಿರಣಿಗಳು ಇತ್ಯಾದಿಗಳಿಂದ ದೂರ ಇರುವುದು ಒಳ್ಳೆಯದು. ಗುಡುಗು ಬರುವ ಮೊದಲು ಯಾವುದೇ ಇಲೆಕ್ಟ್ರಾನಿಕ್ ಉಪಕರಣಗಳ ಸಂಪರ್ಕ ಇದ್ದರೆ ತಪ್ಪಿಸಿ. ನಿಮ್ಮ ಉಪಕರಣಗಳನ್ನು ರಕ್ಷಿಸಲು ಮನೆಯಲ್ಲಿ ಮಿಂಚು ಬಂಧಕಗಳನ್ನು ಅಳವಡಿಸಿ. ಮರಗಳ ಕೆಳಗೆ ಮತ್ತು ವಿಶೇಷವಾಗಿ ಒಂಟಿ ಮರದ ಕೆಳಗೆ ಆಶ್ರಯ ತೆಗೆದುಕೊಳ್ಳಬೇಡಿ, ಏಕೆಂದರೆ ಇವುಗಳಲ್ಲಿ ವಿದ್ಯುತ್ ಹರಿಯುವ ಸಂಭವ ಇದೆ. ರಬ್ಬರ್ ಸೋಲ್ಡ್ ಶೂಗಳು ಮತ್ತು ಕಾರ್ ಟೈರ್ಗಳು ಮಿಂಚಿನಿಂದ ರಕ್ಷಣೆ ನೀಡುವುದಿಲ್ಲ. ಸ್ಫೋಟಿಸುವ ಅಥವಾ ಹಾನಿ ಉಂಟು ಮಾಡುವ ಹೊರಾಂಗಣ ವಸ್ತುಗಳನ್ನು ಸುರಕ್ಷಿತಗೊಳಿಸಿ. ನೀವು ಒಣ ಬಟ್ಟೆಗಳಿರುವ ಲೋಹಮುಕ್ತ ಚೀಲದಂತಹ ನಿರೋಧಕವನ್ನು ಹೊಂದಿದ್ದರೆ ಅದನ್ನು ನಿಮ್ಮ ಕೈಯಲ್ಲಿ ಇರಿಸಿಕೊಳ್ಳಿ. ಗುಡುಗು ಬಂದಾಗ ನೀವು ಗುಂಪಿನಲ್ಲಿದ್ದರೆ ಪರಸ್ಪರ ದೂರ ಸರಿಯಿರಿ. ಮಿಂಚು ನೆಲಕ್ಕೆ ಬಡಿದಾಗ ಇದು ಗಾಯಾಳುಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. ರಸ್ತೆಗಳು ಅಥವಾ ಸಮುದಾಯದ ಕೆಲ ಭಾಗಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಬಹುದಾದ್ದರಿಂದ ಮಾಹಿತಿ ಹಾಗೂ ಸೂಚನೆಗಾಗಿ ಸ್ಥಳೀಯ ರೇಡಿಯೋ ಮತ್ತು ಟೆಲಿವಿಷನ್ ವಾರ್ತೆಗಳನ್ನು ಕೇಳಿದರೆ ಒಳ್ಳೆಯದು. ಮಕ್ಕಳು ಮತ್ತು ವೃದ್ಧರಂತಹ ವಿಶೇಷ ಸಹಾಯದ ಅಗತ್ಯ ಇರುವ ಜನರಿಗೆ ಸಹಾಯ ಮಾಡಿ. ಉರುಳಿ ಬಿದ್ದ ವಿದ್ಯುತ್ ಮಾರ್ಗಗಳಿಂದ ದೂರವಿರಿ ಮತ್ತು ಅವುಗಳ ಬಗ್ಗೆ ತಕ್ಷಣ ವರದಿ ಮಾಡಿ. ಮಿಂಚಿನ ಸಮಯದಲ್ಲಿ ನಿಮ್ಮ ಮನೆಗಳು, ಕಚೇರಿಗಳು, ಖರೀದಿ ಕೇಂದ್ರಗಳು ಮುಂತಾದ ಆಶ್ರಯಗಳನ್ನು ಸುರಕ್ಷಿತವೆಂದು ಪರಿಗಣಿಸಲಾಗಿದ್ದರೂ ಸಹ ವ್ಯಕ್ತಿಯು ಇನ್ನೂ ಅಪಾಯಕ್ಕೆ ಒಳಗಾಗಬಹುದು. ಸುರಕ್ಷಿತವಾಗಲು ಕೆಲವು ಸಲಹೆಗಳು ಹೀಗಿವೆ. ಕಪ್ಪಾದ ಆಕಾಶ ಮತ್ತು ಹೆಚ್ಚಿನ ಗಾಳಿಯ ವೇಗದ ಕಡೆಗೆ ಗಮನ ಕೊಡಿ. ಗುಡುಗು ಕೇಳಿಸಿಕೊಂಡಾಗ ಮಿಂಚು ಹೊಡೆಯುವಷ್ಟು ಹತ್ತಿರದಲ್ಲಿದ್ದೀರಿ ಎಂದರೆ ನೀವು ಮೂಹತ್ತು ಎಣಿಸುವಷ್ಟರಲ್ಲಿ ಮನೆಯ ಒಳಗೆ ಹೋಗಿ. ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿ. ವಿಂಡೋ ಬ್ಲೆಂಡ್ಗಳು ಅಥವಾ ಪರದೆಗಳನ್ನು ಕೂಡ ಮುಚ್ಚಿ. ನಿಮ್ಮ ಮನೆಯ ಹೊರಗೆ ಇರುವ ಪೀಠೋಪಕರಣಗಳು, ತೊಟ್ಟಿಗಳು ಇತ್ಯಾದಿ ವಸ್ತುಗಳನ್ನು ಸುರಕ್ಷಿತವಾಗಿಡಿ. ಅಪಘಾತಕ್ಕೆ ಕಾರಣವಾಗುವ ಮರದ ಅಥವಾ ಇತರ ಯಾವುದೇ ಅವಶೇಷಗಳನ್ನು ತೆಗೆದುಹಾಕಿ. ಕಂಪ್ಯೂಟರ್, ಲ್ಯಾಪ್ಟಾಪ್, ವಾಷರ್, ಡ್ರೈಯರ್, ರೆಫ್ರಿಜರೇಟರ್, ಟೆಲಿವಿಷನ್, ವಿದ್ಯುತ್ ಸಂಪರ್ಕ ಇರುವ ಯಾವುದೇ ಉಪಕರಣ ಇದ್ದರೂ ಸಂಪರ್ಕ ತಪ್ಪಿಸಿ. ಏಕೆಂದರೆ ಮಿಂಚಿನ ಅವಘಡದ ಸಮಯದಲ್ಲಿ ವಿದ್ಯುತ್ ಪೂರೈಕೆ ಹೆಚ್ಚು ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಪಾತ್ರೆ ತೊಳೆಯುವುದನ್ನು, ನೀರಿನೊಂದಿಗೆ ಬೇರೆ ಯಾವುದೇ ಸಂಪರ್ಕ ಹೊಂದುವುದನ್ನು ಕಡಿಮೆ ಮಾಡಿ. ಹರಿಯುವ ನೀರಿನಿಂದ ದೂರವಿರಿ, ಏಕೆಂದರೆ ಕಟ್ಟಡದ ಲೋಹದ ಕೊಳವೆಗಳ ಮೂಲಕ ಮಿಂಚು ಸಂಚರಿಸಬಹುದು. ಫೋನ್ಗಳು, ಯಾವುದೇ ಲೋಹತಂತಿಗಳು, ಕಂಬಿಗಳನ್ನು ಒಳಗೊಂಡಂತೆ ವಿದ್ಯುತ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕಾಂಕ್ರೀಟ್ ಗೋಡೆಗಳು ಅಥವಾ ನೆಲದಲ್ಲಿ ಬಳಸಬೇಡಿ. ಆದರೂ ಮಿಂಚಿನ ಸಮಯದಲ್ಲಿ ಕಾರ್ಡ್ಲೆಸ್ ಅಥವಾ ಸೆಲ್ಯುಲಾರ್ ಫೋನ್ಗಳನ್ನು ಬಳಸುವುದು ಸುರಕ್ಷಿತ. ಬಾಗಿಲುಗಳು, ಕಿಟಕಿಗಳು, ಛಾವಣಿಗಳು, ಕಾಂಕ್ರೀಟ್ ಮಹಡಿಗಳು, ಒಲೆಗಳು, ಸ್ನಾನದ ತೊಟ್ಟಿಗಳು ಅಥವಾ ಯಾವುದೇ ವಿದ್ಯುತ್ ವಾಹಕಗಳಿಂದ ಗುಡುಗು ಮಿಂಚಿನ ಸಮಯದಲ್ಲಿ ದೂರವಿರಿ. ಕಾಂಕ್ರೀಟ್ ನೆಲದ ಮೇಲೆ ಮಲಗಬೇಡಿ ಮತ್ತು ಕಾಂಕ್ರೀಟ್ ಗೋಡೆಗಳಿಗೆ ಒರಗಿ ನಿಲ್ಲಬೇಡಿ. ಹೊರಾಂಗಣ ಚಟುವಟಿಕೆಯ ಮೊದಲು ಹವಾಮಾನ ಮುನ್ಸೂಚನೆಯನ್ನು ಪರಿಶೀಲಿಸಿ. ಮಿಂಚನ್ನು ಆಕರ್ಷಿಸಬಹುದಾದ ಬೈಸಿಕಲ್ಗಳು, ಮೋಟಾರ್ ಸೈಕಲ್ಗಳು, ಕೃಷಿ ವಾಹನಗಳನ್ನು ಉಪಯೋಗಿಸಬೇಡಿ. ದೋಣಿ ವಿಹಾರ ಅಥವಾ ಈಜುತ್ತಿದ್ದರೆ ಸಾಧ್ಯವಾದಷ್ಟು ನೀರಿನಿಂದ ಹೊರಬನ್ನಿ ಮತ್ತು ಸೂಕ್ತ ಆಶ್ರಯ ಪಡೆಯಿರಿ. ಮಿಂಚು ಗುಡುಗು ಸಂಭವಿಸಿದಾಗ ಒಳಾಂಗಣಕ್ಕೆ ಹೋಗಿ. ಮಿಂಚು ಬಂದ ಸಮಯದಲ್ಲಿ ಅದು ಹಾದು ಹೋಗುವವರೆಗೆ ಅಥವಾ ಸಹಾಯ ಬರುವವರೆಗೆ ನಿಮ್ಮ ವಾಹನದಲ್ಲೇ ಉಳಿಯುವುದು ಒಳ್ಳೆಯದು. ನೀವು ಒಳಗೆ ಲೋಹವನ್ನು ಮುಟ್ಟದಿದ್ದರೆ ಲೋಹದ ಮೇಲುಚ್ಛಾವಣಿಯು ನಿಮಗೆ ರಕ್ಷಣೆಯನ್ನು ನೀಡುತ್ತದೆ. ಅರಣ್ಯ ಪ್ರದೇಶದಿಂದ, ವಿಶೇಷವಾಗಿ ಪೈನ್ ಕಾಡುಗಳಿಂದ ಬಯಲು ಪ್ರದೇಶದ ಕಡೆಗೆ ಸಾಗಿ. ಕೆಲವೊಮ್ಮೆ ಕಾಡ್ಗೀಚು ಉಂಟಾಗುವಂತಹ ಸಾಧ್ಯತೆ ಇರುತ್ತದೆ. ಮಿಂಚಿಗೆ ಯಾವುದಾದರೂ ವ್ಯಕ್ತಿ ಬಲಿಯಾಗಿದ್ದರೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿ ಉಸಿರಾಡುತ್ತಿದ್ದಾನೆಯೇ, ಹೃದಯ ಬಡಿತ ಇದೆಯೇ ಎಂದು ಪರಿಶೀಲಿಸಿ. ವ್ಯಕ್ತಿ ಉಸಿರಾಡದಿದ್ದರೆ ತಕ್ಷಣ ಬಾಯಿಂದ ಬಾಯಿಗೆ ಪುನಶ್ಚೇತನ ಪ್ರಾರಂಭಿಸಿ. ನಾಡಿ ಮಿಡಿತ ಇಲ್ಲದಿದ್ದರೆ ಹೃದಯ ಸಂಕೋಚನವನ್ನು ಸಹ ಪ್ರಾರಂಭಿಸಿ. ವ್ಯಕ್ತಿ ಮಿಂಚಿನಿಂದ ಬದುಕಿ ಉಳಿದಿದ್ದರೆ ಹೆಚ್ಚು ದೂರ ಎಸೆಯಲ್ಪಟ್ಟು ಪಾರ್ಶ್ವವಾಯು ಅಥವಾ ರಕ್ತಸ್ರಾವದ ತೊಂದರೆಗೆ ಸಿಲುಕಿದ್ದರೆ ಎಲುಬುಗಳನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಿ. ತೊಂದರೆಗೆ ಒಳಗಾದವರಿಗೆ ಮತ್ತು ರಕ್ಷಣೆ ಮಾಡುವವರಿಗೂ ಕೂಡ ಮಿಂಚಿನ ಅಪಾಯದ ಬಗ್ಗೆ ಎಚ್ಚರ ಇರಬೇಕು. ಮಿಂಚಿನ ಹೊಡೆತಕ್ಕೆ ಬಲಿಯಾದವರು ವಿವಿಧ ರೀತಿಯ ಸುಟ್ಟಗಾಯ, ಆಘಾತ ಅಥವಾ ಕೆಲವೊಮ್ಮೆ ತೀವ್ರ ದೈಹಿಕ ಆಘಾತವನ್ನು ಅನುಭವಿಸಿರಬಹುದು. ಗಾಯದ ಗುರುತುಗಳಿಗಾಗಿ ವಿದ್ಯುತ್ ದೇಹವನ್ನು ಬಿಟ್ಟು ಹೋದ ಪ್ರಭಾವದ ಸ್ಥಳವನ್ನು ಪರಿಶೀಲಿಸಿ. ಮಿಂಚಿಗೆ ಬಲಿಯಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕೂಡಲೇ ಕರೆದೊಯ್ಯಿರಿ. ಗುಡುಗು ಸಹಿತ ಗಾಳಿ ಇರುವಾಗ ರೈತರು ಹೊಲದಲ್ಲಿದ್ದರೆ ಮತ್ತು ಯಾವುದೇ ಸುರಕ್ಷಿತ ಆಶ್ರಯ ಇಲ್ಲದಿದ್ದರೆ ಆ ಪ್ರದೇಶದ ಅತಿ ಎತ್ತರದ ವಸ್ತುವನ್ನು ತಪ್ಪಿಸಿ. ಹತ್ತಿರದಲ್ಲಿ ಒಂಟಿ ಮರಗಳು ಮಾತ್ರ ಇದ್ದರೆ ತೆರೆದ ಸ್ಥಳದಲ್ಲಿ ಇರುವುದು ಒಳ್ಳೆಯದು. ಪ್ರಾಣಿಗಳನ್ನು ಟ್ರ್ಯಾಕ್ಟರ್ ಮತ್ತು ಇತರ ಲೋಹದ ಕೃಷಿ ಸಾಧನಗಳಿಂದ ದೂರ ಇಡಿ. ಕೊಯ್ಲು ಮಾಡಿದ ಉತ್ಪನ್ನಗಳನ್ನು ಪಾಲಿಥೀನ್ ಹಾಳೆಗಳಿಂದ ಮುಚ್ಚಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಅಪಘಾತದ ಸಂದರ್ಭದಲ್ಲಿ ಸಹಾಯವಾಣಿ ಸಂಖ್ಯೆ 1078ಕ್ಕೆ ಕರೆ ಮಾಡಿ ಮತ್ತು ವಿವರಗಳನ್ನು ತಿಳಿಸಿ. ಗುಡುಗು ಮಿಂಚಿನ ಸಂದರ್ಭದ ಮುನ್ನೆಚ್ಚರಿಕೆ ಕ್ರಮ ಈ ಕುರಿತು ಮಾಹಿತಿ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ, ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ.

ಕೃಷ್ಣನೇನೇ ರೇ ಕಷ್ಟ ಒಂದಿಷ್ಟು ಕೃಷ್ಣ ಬಾರೇ. ನರ ಜನ್ಮ ಬಂದಾಗ